ಸಚಿವ ಬಿಸಿ ಪಾಟೀಲ್. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಮತ್ತು ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆ ಕುರಿತು ಶ್ರೀ ಹೆಚ್ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಅನಂತರ ಕೃಷಿ ಗೀತೆಗಳು ಪ್ರಸಾರವಾಗಲಿವೆ. ಹಾಗಾದರೆ ರೈತ ಮಿತ್ರರೇ, ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೃಷಿ ಚಟುವಟಿಕೆ ಕುರಿತು ಶ್ರೀ ಹೆಚ್ ವೆಂಕಟೇಶ್ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ರೈತರನ್ನು ಪರಿಚಯಿಸ್ತಾ ಇದ್ದೀವಿ. ವಿಶೇಷವಾಗಿ ಈ ಹೊಸಪೇಟೆ ತಾಲೂಕಿನ ಬಸವನದುರ್ಗ ಗ್ರಾಮದಲ್ಲಿ ಬೆಳಕು ಯುವ ಬಳಗ ಅಂತ ಒಂದು ಯುವಕರ ತಂಡ ಇದೆ. ಈ ತಂಡ ಈ ಬಾರಿ ಒಂದು ಗುಂಪಿನ ಮೂಲಕ, ಅವರ ಬಳಗದ ಮೂಲಕ ಕೃಷಿಯನ್ನು ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ. ಕೃಷಿ ಮಾಡ್ತಾ ಇದ್ದಾರೆ. ಮತ್ತು ಅದು ಆ ಕೃಷಿ ಹೇಗಿದೆ ಅಂದರೆ, ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಾವಯವ ಕೃಷಿಗೆ ಬೇಕಾಗುವಂತಹ ಈ ದ್ರಾವಣಗಳಾಗಿರ್ಬೋದು ಮತ್ತು ಎರೆಹುಳ ಗೊಬ್ಬರಗಳಾಗಿರ್ಬೋದು, ಇವೆಲ್ಲವನ್ನು ತಯಾರು ಮಾಡಿಕೊಳ್ಳೋದು ಮತ್ತು ಅವುಗಳನ್ನು ಬಳಕೆ ಮಾಡಿಕೊಳ್ಳೋದು ಈ ಬಳಗ ಮಾಡ್ತಾಯಿದೆ. ಸೊ ಹಾಗಾಗಿ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅಂತ ಅನ್ನಿಸ್ತಾ ಇದೆ. ಇವರ ಅನುಭವಗಳನ್ನು ಕೇಳೋಣ. ನಿಮ್ಮ ಹೆಸರೇನು ರೀ? ವೆಂಕಟೇಶ್ ಅಂತ ಸರ್. ವೆಂಕಟೇಶ್ ಅವರೇ, ನಿಮ್ಮದು ಸ್ವಂತ ಊರು? ಬಸವನದುರ್ಗ ಸರ್, ಇದೆ ಪ್ರಾಪರ್ ನಮ್ಮ ಸ್ವಂತ ಬಸವನದುರ್ಗ. ಏನು ಮಾಡ್ತಿದ್ರಿ ನೀವು? ನಾವು ಈಗ ಓದ್ತಾ ಇದ್ದೀವಿ ಸರ್, ಬಿಕಾಂ ಫೈನಲ್ ಇಯರು. ಅದ್ರ ಜೊತೆಗೆ ಈಗ ಸಾವಯವ ಕೃಷಿಗೆ ಕಾಲಿಡ್ತಾ ಇದ್ದೀನಿ. ಈಗ ನಮ್ಮ ಹಳ್ಳಿಗಳಲ್ಲಿ ರೈತರೆಲ್ಲ ಏನು ಮಾಡ್ತಾರಂದರೆ, ಮಗ ಓದಲಿ ಅಂತೇಳಿ ಕೃಷಿ ಹತ್ರನೇ ಬಿಟ್ಕೊಳ್ಳಲ್ಲ ಸಾಮಾನ್ಯವಾಗಿ, ಹೆಚ್ಚಾಗಿ ಅಥವಾ ತೀರಾ ಏನೋ ಅನಿವಾರ್ಯ ಇದ್ದಾಗ ಮಾತ್ರ ನಿಮ್ಮನ್ನು ಬಳಸ್ಕೊಳ್ತಾರೆ. ಹೌದಲ್ವಾ? ಆ ಥರದ ವಾತಾವರಣ ಇರುತ್ತೆ. ಇದೇನು ಈಗ ನೀವು ಸಂಪೂರ್ಣವಾಗಿ ಕೃಷಿ ಕಡೆಗೆ ಹೆಚ್ಚು ಆಸಕ್ತಿ ಹೇಗೆ ಬಂತು, ಏಕೆ ಬಂತು? ಸರ್, ಮೇನು ನಾವು ಓದ್ತಾ ಇದ್ವಿ, ನಾವು ಕೂಡ ಕೃಷಿಯಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಮೊದಲೆಲ್ಲ. ಸೊ ನಮಗೆ ಕೃಷಿಯಲ್ಲಿ ಆಸಕ್ತಿ ಬರೋದಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದು ಸಖಿ ಸಂಸ್ಥೆ, ಹೊಸಪೇಟೆಯಲ್ಲಿರುವಂಥ ಸಂಸ್ಥೆ. ಸೊ ಅದರಲ್ಲಿ ನಿಜವಾದ ಒಂದು ಬದುಕಿನ ಶಿಕ್ಷಣ ನಾವು ಅಲ್ಲಿ ಕಲ್ತೀವಿ. ಯಾಕೆ ಕೃಷಿ ನಮ್ಮ ಜೀವನದ ನಿಲುವು ಎಲ್ಲಿದೆ, ನಮ್ಮ ನಿಜವಾದ ಬದುಕು ಎಲ್ಲಿದೆ ಅಂತಂದೇಳಿ ಸಂಸ್ಥೆಯಲ್ಲಿ ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೊಂಡ್ವಿ. ಅಲ್ಲೆಲ್ಲ ಎಕ್ಸ್ಪೋಸರು ಮತ್ತು ಹೊರಗಡೆ ಟ್ರೈನಿಂಗು ಮತ್ತು ಬೇರೆ ರಾಜ್ಯ ಜಿಲ್ಲೆಗಳಲ್ಲಿ ಮಾಡ್ತಿರುವ ಸಾವಯವ ಕೃಷಿ ಬಗ್ಗೆ ತಿಳ್ಕೊಂಡ್ವಿ. ನಾವು ಕೂಡ ಹೌದು, ನಾವು ಎಲ್ಲರೂ ಓದ್ತಾ ಇದ್ವಿ ಎಲ್ಲರೂ ಓದಿ ಓದಿ ಏನು ಕೆಲಸ ಮಾಡೋಕೆ ಹೋಗ್ತಾ ಇದ್ವಿ? ನಿಜವಾದ ಬದುಕು ಕೃಷಿಯಲ್ಲಿ ತಾನೇ ಇರೋದು. ನಮ್ಮ ತಿನ್ನೋಕ್ಕೋಸ್ಕರ ನಾವೆಲ್ಲ ಇಷ್ಟೆಲ್ಲ ಓದ್ತಾ ಇದ್ವಿ, ಮಾಡ್ತಾ ಇದ್ವಿ. ಪ್ರತಿಯೊಂದು ನಾವು ಅಲ್ಲೆಲ್ಲ ತಿಳ್ಕೊಂಡು ಬಂದಮೇಲೆ ಒಂದೇ ನಿರ್ಧಾರ ಮಾಡ್ಕೊಂಡ್ವಿ, ನಮ್ಮ ಮನೆಗೆ ಏನು ಬೇಕು, ಜೋಳ, ಎಳ್ಳು, ಕಾಳು, ಬೇಳೆ ಎಲ್ಲವೂ ಕೂಡ ನಮ್ಮ ಗದ್ದೆಯಿಂದನೇ ಬರಬೇಕು, ಯಾವ ಹೊರಗಡೆಯಿಂದನೇ ತರಿಸ್ಕೊಳ್ಬಾರ್ದು. ಅದಕ್ಕೋಸ್ಕರ ನಾವು ಒಂದು ನಿರ್ಧಾರ ಮಾಡಿದ್ವಿ. ನಮಗೆ ಭಾಳ ಮುಖ್ಯವಾಗಿ ಕಾಡಿದ್ದು ಮುಖ್ಯ ಅಂಶ ಅಂತಂದರೆ, ಆಂಧ್ರ ಪ್ರದೇಶದಲ್ಲಿ ಸಂಸ್ಥೆಗೆ ನಮಗೆ ಎಕ್ಸ್ಪೋಸರ್ ಕಳಿಸಿದ್ರು ಸಖಿ ಸಂಸ್ಥೆಯಿಂದ. ಸೊ ಅಲ್ಲಿ ನಾವು ತಿಳ್ಕೊಂಡ್ವಿ, ಅಲ್ಲಿ ಮನೆಗೆ ಏನು ಬೇಕು ಎಲ್ಲವೂ ಕೂಡ ಒಂದು 2 ಎಕರೆ ಗದ್ದೆಯಿಂದ ಬೆಳ್ಕೊಳ್ತಿದ್ರು. ಅವರು ಕೊಂಡ್ಕೊಂಡು ಬರ್ತಿರೋದು ಬರೀ ಉಪ್ಪು ಮತ್ತು ಕಡಿಪಟ್ಟು, ಇವನ್ನ ಕೃತಕವಾಗಿ ಮಾಡ್ಕೊಳ್ಬೇಕು ನಾವು, ಇನ್ನು ಉಳ್ಕಿದ್ದೆಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲೋದು ಕೂಡ ಅಲ್ಲೇ ಸಿಗ್ತಾ ಇತ್ತು. ಇವನ್ ಎಣ್ಣೆ ಕೂಡ ಅವ್ರು ಶೇಂಗಾ ಹಾಕ್ತಿದ್ರು, ಅಲ್ಲೇ ಮಿಷಿನ್ ಇತ್ತು, ನಮ್ಮ ಎದುರಿಗೆ ತಕ್ಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ರು. ಅಷ್ಟು ಜೀವನ, ಒಂದು ಕೃಷಿ ಆಧಾರಿತ ಜೀವನ ಅಷ್ಟು ನಮಗೆ ತಿಳ್ಕೊಂಡಾಗ ಭಾಳ ಖುಷಿ ಅನ್ನಿಸ್ತು. ಈಗ ನಾವೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು, ನಮ್ಮ ಮನೆಗೆ ಯಾರಾದರೂ ಬೀಗರು ಬಂತ ಅಂದರೆ ಸಡನ್ಲಿ, ಏ ಬೀಗರು ಬಂದಿದ್ದಾರೆ ಮನೆಗೆ ಅಕ್ಕಿ ಇದಾವಿಲ್ಲೋ ಬೇಳೆ ಇದಾವಿಲ್ಲ ನೋಡ್ತೀವಿ, ನಮ್ಮ ಗದ್ದೆ ಇಟ್ಕೊಂಡು ನಾವು ಹೊರಗಡೆ ಕೊಂಡ್ಕೊಂಡು ಬರೋಕೆ ಹೋಗ್ತಿದ್ವಿ. ಇದು ಬದುಕಲ್ಲ, ನಿಜವಾದ ಬದುಕು ಅಲ್ಲ ಇದು. ನಾವು ಗದ್ದೆನ ಮಾಡಬೇಕು, ಕೃಷಿಯನ್ನು ಮಾಡಬೇಕು, ಅದರಲ್ಲೇ ಜೀವನ ಕಂಡ್ಕೋಬೇಕು. ಓದು, ಶಿಕ್ಷಣ ಇದೆಲ್ಲವುದು ಕೂಡ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತೆ, ಆದರೆ ಹೊಟ್ಟೆಗೆ ನಿಜವಾದ ಆಧಾರ ಕೃಷಿನೇ. ಅದಕ್ಕೋಸ್ಕರ ನಾವು ಕೃಷಿ ಕಡೆ ಬಂದ್ವಿ, ಈಗ ಸಾವಯವ ಕೃಷಿಗೆ ಹೆಜ್ಜೆ ಇಟ್ಟಿದ್ದೀವಿ. ಈ ಆ ಕೃಷಿಗೂ ಈಗ ನೀವು ಉತ್ಸಾಹದಿಂದ ಈಗ ನೀವು ಮಾಡ್ತಾ ಇರತಕ್ಕಂಥ ಕೃಷಿಗೂ ವೈರುದ್ಧಗಳು ಬಂದ್ವ? ನೀವು ನಿಮ್ಮ ತಂದೆಯವರು ಇದನ್ನು ನೋಡಿ ಇದನ್ನೇ ಹೇಗೆ ಅವರ ರಿಪ್ಲೈ ಹೇಗಿತ್ತು? ಭಾಳನೇ ಆಗಿದೆ ಸರ್. ಏನಂತಂದರೆ, ನಾವು ಹಿಂಗೆ ಸಾವಯವ ಕೃಷಿ ಮಾಡ್ತೀವಿ, ಕೆಮಿಕಲ್ ಫರ್ಟಿಲೈಸರ್ ಹಾಕ್ಲಾರಂಗೆ ನಾವು ಬೆಳಿತೀವಿ, ನಾವೇ ಪ್ರಶ್ನೆ ಆಗ್ತಿದ್ವಿ ಅವ್ರಿಗೆ, ನೀವು 50 ವರ್ಷದಿಂದ ಹಿಂದಕ್ಕೆ ಹೋಗ್ರಿ, ನೀವು ಇದೆಲ್ಲ ಇತ್ತ, ಪ್ಲಾಸ್ಟಿಕ್ ಇತ್ತ, ನೀವು ಹಾಕ್ತಿದ್ರೆ ಯೂರಿಯಾ ಇತ್ತ, ಎಣ್ಣೆ ಹೊಡ್ತಿದ್ರಲ್ಲ ಕೆಮಿಕಲ್ಲು, ಅದು ಇತ್ತ, ಅದ್ಯಾವುದು ಇದ್ದಿದ್ದಿಲ್ಲ. ಈಗ ನಾವು ಸೋಂಬೇರಿಗಳಾಗಿ ಕಡಿಮೆ ಸಮಯದಲ್ಲಿ ಎನರ್ಜಿನೇ ಹಾಕ್ಲಾರಂಗೆ ನೀವು ಬೆಳೆಯನ್ನು ತಳ್ಕೊಂತಿದ್ದೀರ. ಇದು ಜೀವನದ ಕೃಷಿ ಅಲ್ಲ ಇದು. ರೈತ ಅಂದ್ರೇನು, ಭೂಮಿ ಆರೋಗ್ಯವನ್ನು ಕಾಪಾಡಬೇಕು, ಸಸಿ ಆರೋಗ್ಯವನ್ನು ಕಾಪಾಡಬೇಕು, ತಾನು ಆರೋಗ್ಯವಾಗಿದ್ದು ಸಮಾಜದ ಆರೋಗ್ಯ ಕಾಪಾಡೋರನ್ನ ರೈತ ಅಂತಂದ್ವಿ. ಇಲ್ಲಿ ನೀವೇನು ಮಾಡ್ತಿದ್ರಿ, ನಾವೇ ಪ್ರಶ್ನೆ ಆಗ್ತಿದ್ವಿ ನಮ್ಮ ತಂದೆಯವ್ರಿಗೆ, ನೀವೇನು ಮಾಡ್ತಿದ್ರಿ, ಭೂಮಿ ಮಣ್ಣನ್ನು ಹ್ಯೂಮಸ್ನೆಲ್ಲ ಸಾಯಿಸ್ತಾ ಇದ್ರಿ, ಆ ಸಸಿ ಬೆಳವಣಿಗೆಯಲ್ಲಿ ಬರೀ ಕೆಮಿಕಲಲ್ಲಿ ಬೆಳೆಸ್ತೀರಿ, ನೀವು ಕೂಡ ವಿಷಾನ ತಿಂತೀರಿ, ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತೀರಿ. ನೀವು ನಿಜವಾದ ರೈತರಲ್ಲ. ರೈತ ಮೊದಲಿದ್ದ, ಈಗ ಏನಾಗ್ತಿದೆ, ಎಲ್ಲ ಬಂಡವಾಳಶಾಹಿಗಳ ಕೈಯಲ್ಲಿ ಸಿಕ್ಕೊಂಡು ನಾವು ರೈತ ಜೀವನನೇ ಹೋಗಿದೆ. ಇದು ಬದುಕಲ್ಲ, ಈಗಲಿಂದನೇ ಶುರು ಮಾಡಬೇಕು, ಈಗೆಲ್ಲ ಅರಿವು ಆಗ್ತಾ ಇದೆ ನಮಗೆ, ಅದಕ್ಕೆ ನಾವು ಮಾಡ್ತೀವಿ, ನೀವೇನೇ ಮಾಡ್ರಿ ಅಂತ ಅವ್ರು ಹೇಳ್ತಿದ್ರು. ನೋಡೋಣ, ನೀವು ಯೂರಿಯಾ ಹಾಕ್ಲಾರಂಗೆ ಎಣ್ಣೆ ಉಳ್ಳಾರ ಹೆಂಗೆ ಬೆಳಿತೀರಿ ನೋಡೋಣ ಅಂತಂದು. ಸರಿ, ಫಸ್ಟ್ನೇ ಟೈಮ್ ಬೆಳೆನೇ ಬರೋದು ಬೇಡ, ಪ್ರಯತ್ನ ಮಾಡೋಣ. ಭೂಮಿನ ಇಷ್ಟು ದಿನ ನೀವು ಹಾಳು ಮಾಡಿ ನಮ್ಮ ಕೈ ಕೊಟ್ಟಿದ್ರೆ 20 ವರ್ಷದಿಂದ, ಇವಾಗ ಅದನ್ನು ನಾವು ಪುನಶ್ಚೇತನಗೊಳಿಸೋಕ್ಕೆ ಹೆಜ್ಜೆ ಇಡ್ತೀವಿ ಅಂತ ಅವರಿಗೆ ನಮಗೆ ವಾದ. ಹಂಗಾದ ಕೂಡ ಮಾಡ್ತಾ ಇದ್ವಿ. ಈಗ ಒಂದು ನಿಮ್ಮ ಭೂಮಿ ಕೃಷಿ ಮಾಡೋದು ಒಂದು ಕಡೆ, ಆಮೇಲೆ ನೀವು ಸಾಂಘಿಕವಾಗಿ ನಿಮ್ಮ ಯುವಕರೆಲ್ಲ ಸೇರಿಕೊಂಡು ಕೃಷಿ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದ್ದು, ಈ ಥರದ ಕಾನ್ಸೆಪ್ಟ್ಗಳು ಹೇಗೆ, ಎಲ್ಲಿಂದ ಬಂತು, ಯಾರು ಪ್ರೇರಣೆ ಇದಕ್ಕೆ? ಈ ರೀತಿ ಬೆಳಕು ಸಂಘಟನೆ, ನಾವು ಬೆಳಕು ಯುವ ಬಳಗವನ್ನು ಕಟ್ಕೊಂಡಿದ್ದು ಕೂಡ ಒಂದು ಸಖಿ ಸಂಸ್ಥೆಯವರು ಬಂದು ಇಲ್ಲಿನ ಅಧ್ಯಯನ ಮಾಡಿ, ಇಲ್ಲೆಲ್ಲ ದೇವದಾಸಿ ಸಿಸ್ಟಮ್ ಇತ್ತು, ಆಮೇಲೆ ಚೈಲ್ಡ್ ಮ್ಯಾರೇಜು, ಆಮೇಲೆ ಇವನ್ ಶೈಕ್ಷಣಿಕವಾಗಿ ಭಾಳ ದುರ್ಬಲ ಆಗಿರುವಂಥದ್ದು, ಅಪೌಷ್ಟಿಕತೆಯಿಂದ ಇರೋದು, ಇದನ್ನೆಲ್ಲ ಸಂಸ್ಥೆಯವರು ನೋಡಿದ್ರು. ಆಮೇಲೆ ಇಲ್ಲಿರುವಂಥ ಸ್ವಲ್ಪ ಎಜುಕೇಟೆಡ್ ಯೂತ್ಸ್ನೆಲ್ಲ ಇಟ್ಕೊಂಡು ರಿಲೇಟೆಡ್ ನಿಮ್ಮ ಹಳ್ಳಿಗೆ ಏನು ತೊಂದರೆ ಇದೆ ಅದ್ರ ಕುರಿತಂತೆ ಚರ್ಚೆ ಮಾಡೋದು, ಆಮೇಲೆ ನಾವು ವಾರಕ್ಕೊಂದ್ಸತಿ ಮೀಟಿಂಗ್ ಕರಿತೀವಿ ಎಲ್ಲ ಯೂತ್ಸ್ನ ಕರೆದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನಮ್ಮೂರಿಗೆ ಏನು ತೊಂದರೆ ಇದೆ, ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ, ಶೈಕ್ಷಣಿಕವಾಗಿ ಏನು ತೊಂದರೆ ಆಗ್ತದೆ, ಯಾರಿಗಾದ್ರೂ ಒಬ್ಬರಿಗೆ ಫೀಸ್ ಕಟ್ಟೋಕೆ ದುಡ್ಡಿಲ್ವಾ, ನಾವು ಹಾಕೊಂಡು ಮಾಡೋಣ, ನಮ್ಮೂರಿಗೆ ಬಸ್ ಚೆನ್ನಾಗಿ ಬರ್ತಾ ಇದೆಯಾ, ಎಲ್ಲರ ಮನೆಗೆ ಟಾಯ್ಲೆಟ್ ಇದೆಯಾ. ಸೊ ಈ ರೀತಿ ನಮ್ಮಲ್ಲೇ ಸ್ಥಳೀಯವಾಗಿ ಏನು ಸಮಸ್ಯೆ ಇದೆಯೋ ಅದನ್ನ ಕಂಡುಕೊಂಡು ನಾವೆಲ್ಲ ಒಂದು ಅಂದರೆ ಸಖಿಯಿಂದನೇ ಒಬ್ಬರು ಯೂತ್ ಮೆಂಟರ್ ಬರ್ತಾಯಿದ್ರು, ಸೋಯಲ್ ಸರ್ ಅಂತಂದೇಳಿ. ಸೊ ಅವ್ರಿಗೆ ನಮಗೆ ಪ್ರೇರಣೆ ಮಾಡ್ತಾಯಿದ್ರು, ನೀವು ನಿಜವಾದ ಬದುಕು ಕೃಷಿ, ಶಿಕ್ಷಣ, ಸಂಘಟನೆ ಇದೆಲ್ಲ ಇರಬೇಕು ಬದುಕಿಗೆ ಅಂತಂದು ಹೇಳಿಕೊಟ್ಟಾಗ, ನಾವು ಇದನ್ನು ಯೂತ್ಸ್ನಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ ಕೃಷಿ ಬಗ್ಗೆ, ಶೈಕ್ಷಣಿಕವಾಗಿ ಬಗ್ಗೆ, ಸಮಾಜದ ಸುಸ್ಥಿರತೆಯನ್ನು ಕಾಪಾಡೋದ್ರ ಬಗ್ಗೆ ಎಲ್ಲೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗ ನಿಮ್ಮ ದೃಷ್ಟಿಯಲ್ಲಿ ಸಾವಯವ ಕೃಷಿ ಅಂದರೆ ಏನು, ಮತ್ತು ಅದರ ಒಳಸುರಿಗಳನ್ನು ಹೇಗೆ ಸಿದ್ಧ ಮಾಡ್ಕೊಳ್ತೀರಿ? ಒಳಸುರಿಗಳಂದರೆ ನಿಮಗೆ ಈ ಸಿಂಪರಣೆ ಮಾಡೋ ದ್ರಾವಣಗಳಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇವು ಇವತ್ತು ರೈತರು ಯೂರಿಯಾ ಡಿ ಎ ಪಿಗಾಗಿ ಅಲಿತಾ ಇದ್ದಾರೆ, ಪಟ್ಟಣಗಳನ್ನು ಅಲಿತಾ ಇದ್ದಾರೆ, ಚರ್ಚೆಗಳು ಗಲಾಟೆಗಳು ಆಗ್ತವೆ, ಎಲ್ಲ ಆಗ್ತವೆ. ಈಗ ನಿಮ್ಮ ದೃಷ್ಟಿಕೋನ ಹೇಗಿದೆ? ಈಗ ನಮ್ಮ ದೃಷ್ಟಿಕೋನ ಇಷ್ಟೇ, ಸಾವಯವ ಕೃಷಿ ಇದು ಒಂದು ಸುಸ್ಥಿರ ಬದುಕು. ಸಾವಯವ ಕೃಷಿಯಲ್ಲಿ ನಾವು ಹೇಳೋದು ಇಷ್ಟೇ, ಹೊರಗಡೆ ಹೋಗಬೇಕೇ ಹೊರತು ಔಟ್ ಸೈಡಿಂದ ಬಂದು ಒಳಗಡೆ ಯಾವುದೇ ಒಂದು ಪ್ರಾಡಕ್ಟ್ ಬಿಡಬಾರ್ದು. ಏನಿದ್ರು ಕೂಡ ನಮ್ಮ ಭೂಮಿ ಒಳಗಿಂದನೇ ಹೊರಗಡೆ ಹೋಗಬೇಕು ಪ್ರಾಡಕ್ಟು. ಹೊರಗಡೆಯಿಂದ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸ್ ತರಬಾರ್ದು. ಸುಸ್ಥಿರತೆ ಅಲ್ಲೇ ಬೆಳವಣಿಗೆ ಅಲ್ಲೇ ಪ್ರತಿಯೊಂದು ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು. ಆ ರೀತಿ ನಾವೇ ವಿಭಿನ್ನವಾಗಿ ಈ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮಾಡಿಕೊಂಡು ನಾವು ಅದನ್ನ ಮಾಡ್ಕೊಳ್ತಾ ಇದ್ವಿ. ಸಾವಯವ ಕೃಷಿ ಅಂದ್ರೆ ಇಷ್ಟೇ ನಮ್ದು, ಏನಂದ್ರೆ ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೋಬೇಕು. ಮೊದಲೆಲ್ಲ ನಾವು ಕೃಷಿ ಮಾಡಬೇಕಾದಾಗ ನಮ್ಮ ತಂದೆಯವರು, ನಾವು ನೋಡ್ತಾ ಇದ್ವಿ, ಇವಾಗ ಒಂದು 7-8 ವರ್ಷದ ಕೆಳಗಡೆ ಮಡಿಕೆ ಹೊಡೆದ್ರೆ ಅಲ್ಲೆಲ್ಲ ಮಳೆ ಹುಳ ಬರೋದು, ಹಾವು ಬರೋದು, ಕಪ್ಪೆ ಬರೋದು, ಕಾಲ ಕಾಲಾಗೆಲ್ಲ ಅದೆಲ್ಲ ಇರುವೆ ಅಡ್ಡಾಡೋದು, ಇದೆಲ್ಲ ಹೋಗ್ಬಿಡಿದೆ. ಈಗೆಲ್ಲ ಬಾರ ಬಾರ ವೆಹಿಕಲ್ ಇಳಿಸ್ತಾರೆ ದೊಡ್ಡ ದೊಡ್ಡವು, ಆಮೇಲೆ ಕೆಮಿಕಲ್ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಎಲ್ಲವನ್ನ ಸಾಯಿಸಿ ಈಗ ಏನಂದ್ರೆ ಕೃತಕವಾಗಿ ಬೆಳವಣಿಗೆ ಮಾಡ್ಕೊಂಡು ತಿಂತಾರೆ. ಅದು ಅಲ್ಲ, ನಮಗೆ ಮಣ್ಣು ಸಸಿ ನಮ್ಮ ಆರೋಗ್ಯ ಕಾಪಾಡಿಕೊಂಡು ನಾವು ಹೊರಗಡೆಯಿಂದ ಯಾವುದೇ ಐಟಮ್ ತರಲಾರಂಗೆ ನಮ್ಮಲ್ಲೇ ಪ್ರೊಡಕ್ಟ್ ಮಾಡಿಕೊಂಡು ಹೊರಗಡೆ ಅವ್ರಿಗೆ ಸೊಸೈಟಿನ ಕಾಪಾಡೋದೇ ಸಾವಯವ ಕೃಷಿ ಅಂತ ನಂಬ್ಕೊಂಡಿದ್ದೀವಿ. ಈಗ ನೀವು ಸಾಂಘಿಕವಾಗಿ ಯುವ ಬಳಗದಿಂದ ಕೃಷಿ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಹೇಳಿ, ಏನೇನು ಮಾಡ್ತಿದ್ದೀರಿ? ಸಾಂಘಿಕವಾಗಿ ನಾವು ಯುವ ಬಳಗದಿಂದ ಒಂದು 4 ಮೆಂಬರ್ ಯೂತ್ಸು, ನಾವೆಲ್ಲರೂ ಓದ್ತಾ ಇದೀವಿ ಬಿಕಾಂ ಫೈನಲ್. ಯಾರ್ಯಾರು ಅವ್ರ ಹೆಸರುಗಳು? ಪ್ರಕಾಶ್ ನಾಯಕ್ ಅಂತ, ಸುಬಾನ್ ಅಲಿ ಅಂತ ಅಂದೇಳಿ, ಭಾಷಾ ಅಂತಂದೇಳಿ, ಮತ್ತೆ ನಾನು ವೆಂಕಟೇಶ. ಸೊ ನಾವು 4 ಜನ ಸೇರಿ ಈಗ ಕೃಷಿಗೆ ಒಂದು ಹೆಜ್ಜೆ ಇಟ್ಟಿದ್ವಿ, ಸಾವಯವ ಕೃಷಿ ಮಾಡೋಕ್ಕೆ. ಅದು ಏನೇ ಆಗಲಿ ನೋಡೋಣ, ಅಂದರೆ ಇದು ನಮಗೆ ಬದುಕಿಗೆ ಗೊತ್ತಾಗಿದೆ. ಜನರು ಈಗ ನಮಗೆ ಬೆಳೆ ಬರದೇ ಇರ್ಬೋದು, ಬೆಳೆ ಹೋಗಲಿ ಪೂರ್ತಿ ಹೋಗಲಿ, ಆದರೆ ನಮಗೆ ಬದುಕಿನ ನಿಜವಾದ ಪಾಠ ನಾವು ಕಲ್ತಿದ್ದೀವಿ ಕೃಷಿಯಲ್ಲಿ. ಇದನ್ನು ಮಾಡ್ತೀವಿ, ಮುಂದೆ ನಮ್ಮ ಜೀವನ ಪರ್ಯಂತ ಇದು ಮುಂದುವರಿಸ್ತೀವಿ. ಶಿಕ್ಷಣದ ಜೊತೆಗೆ ಸಾವಯವ ಕೃಷಿನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ, ಈಗ ನೀವು ನಿಮ್ಮ ಯುವಕರ ಬಳಗದಿಂದ ಕೃಷಿ ಮಾಡ್ತಿದ್ದೀರಲ್ವ, ಏನೇನು ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತಿದ್ದೀರಿ, ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ? ಈಗ ನಾವು ಈಗ ಹೇಳಿದ್ವಿ 4 ಜನ ಸೇರಿಕೊಂಡು 2 ಎಕರೆ ಭೂಮಿನ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಸಖಿ ಸಂಸ್ಥೆಯವರು ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ದುಡ್ಡು ಭೂಮಿ ತಗೊಳ್ಳೋಕ್ಕೆ. ಅವರು ದುಡ್ಡು ಕೊಟ್ಟು ನಮಗೆ ಭೂಮಿ ಕೊಡಿಸಿದ್ದಾರೆ, ಮಾಡ್ಕೊಂಡು ತಂದ್ರಿ ಅಪ್ಪ. ಭೂಮಿ ತಗೊಂಡಿದ್ದೀರ ಅಂದ್ರೆ ಗುತ್ತಿಗೆನೋ ಅಥವಾ? ನಾವು ಗುತ್ತಿಗೆ ಮಾಡಿದ್ವಿ, 1 ವರ್ಷಕ್ಕೆ ಅಂತಂದೇಳಿ ಗುತ್ತಿಗೆ ಮಾಡಿದ್ದೀವಿ. ಅದಕ್ಕೆ ಆರ್ಥಿಕ ನೆರವು ಸಖಿ ಸಂಸ್ಥೆಯಿಂದ ಕೊಟ್ಟಿದ್ದಾರೆ, ಬೀಜಗಳನ್ನು ಕೂಡ ಸಖಿ ಸಂಸ್ಥೆಯಿಂದ ಕೊಟ್ಟಿದ್ದಾರೆ. ನಾವು ಅದಕ್ಕೆ ನಮ್ಮ ಶ್ರಮ ಮತ್ತೆ ನಾವು ಅದನ್ನ ಕಾಪಾಡಿಕೊಂಡು ಹೋದ್ ನಮ್ಮ ಜವಾಬ್ದಾರಿ ಇದೆ. ಸೊ 2 ಎಕರೆನ ಮಾಡ್ತಿದ್ವಿ, ಅದರಲ್ಲಿ ಒಂದು ಮಿಶ್ರ ಬೆಳೆಯನ್ನ ನಾವು ತಗೊಂಡ್ಕೊಂಡಿದ್ವಿ, ಏಕ ಬೆಳೆ ಅಲ್ಲ, ಮಿಶ್ರ ಬೆಳೆಯನ್ನ ಹಾಕಿದ್ವಿ. ಅದರಲ್ಲಿ ಮುಖ್ಯವಾಗಿ ಬರಗು, ಸಾಸಿವೆ, ಗುರಾಳು, ಆಮೇಲೆ ಈ ಜೋಳ, ಆಮೇಲೆ ಎಳ್ಳು, ಆಮೇಲೆ ಈ ರಾಗಿ, ಅಲಸಂದಿ, ಹುರುಳಿ. ಸೊ ಈ ರೀತಿ ಬೆಳೆಗಳು ಮಿಶ್ರ ಬೆಳೆ ಹಾಕ್ಕೊಂಡು ನಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀವಿ. ಈಗ ಸಾವಯವಕ್ಕೆ ಈ ಕೃಷಿಯನ್ನ ಮಾಡಬೇಕು ಅನ್ನೋದಾದಾಗೆ ಕೃಷಿ ಭೂಮಿ ಒಳಗಡೆಗೆ ನೀವು ಮೊದಲು ಏನೇನು ಕೆಲಸ ಮಾಡಿದ್ರಿ? ಭೂಮಿ ಬಹಳ ಇದಾಗ್ಬಿಟ್ಟಿತ್ತು, ಯಾಕಂದ್ರೆ ಅದು ಅವರು ಬಿಟ್ಬಿಟ್ಟಿದ್ರು, ಅವರು ಅದು ಬೀಳು ಭೂಮಿ ಬಿದ್ದ್ಬಿಟ್ಟಿತ್ತು. ಎಷ್ಟು ವರ್ಷಗಳಿಂದ ಬೀಳು ಬಿದ್ದಿತ್ತು? ಅದು ಒಂದು 7-8 ವರ್ಷದಿಂದ ಬೀಳು ಬಿಟ್ಬಿಟ್ಟಿದ್ರು ಅವರು. ಸೊ ಅದು ನಮಗೆ ಅದನ್ನ ಕ್ಲೀನ್ ಮಾಡಿಸೋದು ಸವಾಲಿನ ಕೆಲಸ ಆಗಿತ್ತು. ಮತ್ತೆ ಅದನ್ನ ನಾವು ಟ್ರ್ಯಾಕ್ಟರ್ನ ತರಿಸಿ, ಆಕ್ಚುಲಿ ನಾವು ಟ್ರ್ಯಾಕ್ಟರ್ನ ಈ ರೀತಿ ವೆಹಿಕಲ್ ಭಾರ ವೆಹಿಕಲ್ನ ಇಳಿಸಬಾರ್ದು, ನ್ಯಾಚುರಲ್ ಆಗಿ ಎತ್ತುಗಳಿಂದನೇ ಮಾಡಿಸ್ಬೇಕಂತ ಇತ್ತು. ಅಂದರೆ ಸಮಯದ ಅಭಾವ, ಮಳೆ ಕೂಡ ಬಂತು, ಯಾಕಂದರೆ ನಾವು ಮಳೆಗೆ ಬಿತ್ತನೆ ಮಾಡೋದು ಇತ್ತಲ್ಲ, ನೀರಿನ ಕೊರತೆ ಇತ್ತಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಟ್ರ್ಯಾಕ್ಟರ್ನ ಕರ್ಕೊಂಡು ಬಂದು ಟ್ರ್ಯಾಕ್ಟರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದನ್ನೆಲ್ಲ ನಾವು ಶ್ರಮ ಹಾಕಿ ಅದನ್ನ ಒಂದು ಸೈಡ್ ಎತ್ತ ಹಾಕಿ, ಆಮೇಲೆ ಮತ್ತೆ ಎತ್ತು ಮಡಿಕೆನ ತೊಗೊಂಡು ಬಂದು ಮಡಿಕೆ ಎಲ್ಲ ಓಡಿಸಿ, ಮಡಿಕೆ ಓಡಿಸಿ ಆದಮೇಲೆ ಒಂದು 10 ದಿನ ಬಿಟ್ಟು ಮತ್ತೆ ಅದನ್ನ ಇದು ಓಡಿಸಿದ್ವಿ, ರೂಟರ್ ಎಲ್ಲ ನೀಟಾಗಿ ಸಮ ಮಾಡೋದಕ್ಕೆ ಮತ್ತೆ ಟ್ರ್ಯಾಕ್ಟರಿಂದ ರೂಟರ್ ಓಡಿಸಿದ್ವಿ. ಆಗ ನೀಟಾಗಿ ಇದಾಯಿತು, ಒಂದು ಶೇಪಿಗೆ ಬಂತು. ಕೊನೆಯದಾಗಿ ಮತ್ತೆ ಎತ್ತಿನ ಮಡಿಕೆ ಸರ್ಕೊಂಡು ಒಂದು ಸಾಲ್ ಮಾಡ್ಕೊಂಡ್ವಿ. ಸಾಲ್ ಮಾಡಿ ಆದಮೇಲೆ ಅದಕ್ಕೆ ಬೇವಿನಿಂಡಿ, ಬೇವಿನಿಂಡಿ ಹಾಕಿದ್ವಿ, ಒಂದು 4 ಚೀಲ ಬೇವಿನಿಂಡಿ, ಒಂದು 4 ಚೀಲ ಎರೆಹುಳು ನಾವೇ ಹೊತ್ಕೊಂಡು ಎಲ್ಲ ಸುತ್ತಾರ್ದ ಎಲ್ಲ ಹಾಕಿದ್ವಿ. ಅದು ಹಾಕಿ ಆದಮೇಲೆ ಮಳೆ ಬಂತು. ಸೊ ಮಳೆ ಬಂತು, ಒಂದು 2 ದಿನ ಬಿಟ್ವಿ. ಸೊ ಬಿಟ್ಟಾದಮೇಲೆ ಮತ್ತೆ ನಾವು ಬಿತ್ತನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಬೀಜ ಇಸ್ಕೊಂಡು ಬಂದ್ವಿ ಸಖಿ ಸಂಸ್ಥೆಯಿಂದ, ಇಸ್ಕೊಂಡು ಬಂದು ಬಿತ್ತನೆ ಮಾಡೋಕ್ಕೆ ಮತ್ತೆ ಕುಂಟೆ ಹೊಡ್ಸೋಕ್ಕೆ ಅವ್ರನ್ನ ಕರ್ಕೊಂಡು ಬಂದ್ವಿ. ಅವ್ರನ್ನ ಒಪ್ಪಿಸಿ ಕುಂಟೆ ಬೇರೆ ಇದ್ದಿದ್ದಿಲ್ಲ, ಮತ್ತೆ ನಾಗನಹಳ್ಳಿ ಆ ಕಡೆ ಎಲ್ಲ ಕೇಳಿ ಬಂದ್ವಿ. ಹಳೆ ಪದ್ಧತಿ ಎಲ್ಲ ಹೋಗ್ಬಿಡಿದೆ, ಎಲ್ಲ ಟ್ರ್ಯಾಕ್ಟ್ರಿಂದ ಬಿತ್ತೋದು ಮಾಡ್ತಿದ್ರು, ನಾವಿಲ್ಲ ಮತ್ತೆ ಹಳೆ ಪದ್ಧತಿ ಎಲ್ಲ ಮಾಡ್ಬೇಕು ಹಂಗೆ ಅಂತಂದೇಳಿ ಮತ್ತೆ ಇಲ್ಲಿ ಒಬ್ರು ಇದ್ರು, ಅವ್ರನ್ನ ಕರೆಸಿ ಬಿತ್ತನೆ ಮಾಡೋಕ್ಕೆ ಕುಂಟೆಯಿಂದ ಬಿತ್ತಿಸ್ತೀವಿ. ಎಲ್ಲ ಬಿತ್ತಿಸಿ ನಾವು ಒಂಥರ ಬಹಳ ಖುಷಿಯಿಂದ ಕುಂತ್ಕೊಂಡು ಎತ್ತಿನ ಓಡಿಸ್ಕೊಂತ ಒಂಥರ ಹಬ್ಬದ ರೀತಿ ವಾತಾವರಣ ಆಗಿತ್ತು. ಅದ್ರ ಜೊತೆ ಎಲ್ಲ ಮಾಡಿಕೊಂಡು ಈಗ ಬೆಳೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಈಗ ಏನಂದ್ರೆ ಕಳೆ ಬಂದಿದೆ, ಫುಲ್ ಅದನ್ನ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡೋದು ಈಗ ಮುಂದಿನ ಕಾರ್ಯ ಇದೆ. ಈಗ ನಿಮಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಅದು ವಿಶೇಷವಾಗಿ ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ತರಬೇತಿ ಆಯಿತು? ತರಬೇತಿ ಅಂತಂದರೆ ಇದೇ, ಇವನ್ ನಮಗೆ ಕೃಷಿ ಅಂತಂದ್ರೆ ಏನು, ನಾವು ಬಂದಾಗಲಿ ಸಹ ಜಸ್ಟ್ ಇಷ್ಟೇ ಗೊತ್ತಿತ್ತು, ಕಬ್ಬು ಹಾಕ್ತಾರೆ, ಇಲ್ಲಿ ಬರೀ ಕಬ್ಬು ಹಾಕ್ತಾರೆ, ಬಿಟ್ಟರೆ ನೆಲ್ಲು ಹಾಕ್ತಾರೆ, ಕಬ್ಬು ನೆಲ್ಲು ಎಲ್ಲೋ ಒಬ್ಬರು ಮೆಕ್ಕೆಜೋಳ. ಇದು ಒಳ್ಳೆ ಏಕ ಬೆಳೆ ಇದು, ನಮ್ಗೇನಂದ್ರೆ ಕೃಷಿನೇ ಅನಿಸ್ತಿದ್ಲಿಲ್ಲ. ಯಾಕಂದ್ರೆ ಒಂದೆರಡು ಕಬ್ಬು ಹೋಗಿ ತುಳಿದು ಬಂದ್ಬಿಟ್ರೆ ಮಿಡ್ಲು ಒಂದು ಟೈಮಲ್ಲಿ ಕಳೆ ತೆಗಿತಿದ್ರು. ಅವಾಗ 3 ತಿಂಗಳು ಬಿಟ್ಟು 4 ತಿಂಗಳು ಬಿಟ್ಟು 2 ಟೈಮ್ ತೆಗೆದು 1 ವರ್ಷದವರೆಗೂ ಗದ್ದೆಗೆ ಕಾಲು ಇಡ್ತಿದ್ರು. ಅದು ನಮಗೆ ಕೃಷಿನೇ ಅನಿಸ್ತಿದ್ದಿಲ್ಲ, ಏನೋ ಬಿಡು ಸುಮ್ಮನೆ ಹೋಗ್ತಿದ್ವಿ ಮಾಡಿ ಬರ್ತಿದ್ವಿ. ಯಾಕಡೆ ಕಬ್ಬು ಬೆಳೀತಿದ್ರು, ಮನೆಗೆ ಸಕ್ಕರೆ ಇಲ್ಲ, ಅದು ಮನೆಗೆ ಬೆಲ್ಲನೂ ಬರ್ತಿದ್ದಿಲ್ಲ, ಔಟ್ಸೈಡ್ ಕೊಂಡ್ಕೊಂಡು ಬರ್ತಿದ್ವಿ. ಅದು ಬಂದಿರೋ ನೆಲ್ಲು ಕೂಡ ಆ ಕಡೆ ಲೋಡ್ ಮಾಡಿ ಹಂಗೆ ಕಳಿಸ್ಬಿಡ್ತಿದ್ರು, ಮನೆಗೂ ಒಂದು ಚೀಲ ಇಲ್ಲ. ನಾವು ಇಲ್ಲಿ ಸ್ಟೋರಿಗೆ ಕ್ಯೂ ನಿಂತ್ಕೊಳ್ಳೋದು. ಮತ್ತೆ ಇದು ಬೆಳೆದಿರೋದು ಎಲ್ಲ ಏನು ಮಾಡ್ತಿದ್ರು, ಇವರು ಸಾಲದಲ್ಲೇ ಬೆಳೆದಿರ್ತಿದ್ರು. ಸಾಲದಲ್ಲಿ ಅದು ಕೆಮಿಕಲ್ಗೆ ಉಪ್ಪಿಗೆ ಅದಕ್ಕೆ ದುಡ್ಡು ಇಟ್ಟಿದ್ರು, ಅದನ್ನು ಸಾಲ ಕಟ್ಟಿ ಮೇಲೆ ಒಂದು 5,000 2,000 ಉಳಿದಿದೆಯಪ್ಪ ಅಂತಿದ್ವಿ. ಏನು ಕೃಷಿಯಪ್ಪ ನೀವು ಇದರಲ್ಲಿ ಏನಿಲ್ಲ ಬಿಡ್ರಪ್ಪ ಜೀವನ ಅಂತೇಳಿ ನಾವು ಬೈತಿದ್ವಿ. ಹಿಂಗೆ ಕೃಷಿ ಬಗ್ಗೆ ಈ ರೀತಿ ನಮ್ಗೆ ಒಪಿನಿಯನ್ ಇತ್ತು. ಆಮೇಲೆ ನಮಗೆ ತರಬೇತಿ ಸಿಕ್ಕಿದ್ದಂತಂದರೆ ಸಂಸ್ಥೆಯಿಂದ, ಸಖಿ ಸಂಸ್ಥೆಯಿಂದ ತರಬೇತಿ ಸಿಕ್ಕಿದ್ದು. ಅದೇ ಇದ್ರ ಕುರಿತಂತೆ ನಮಗೆ ಸಾಯಿಲ್ ವಾಸಸಾರ ಅಂತಂದೇಳಿ ಬರ್ತಾಯಿದ್ರು ನಮ್ಮೂರಿಗೆ. ಅವ್ರು ಬಂದು ಹೇಳ್ತಾಯಿದ್ರು ಹಿಂಗೆ ಮಾಡಬೇಕು, ನೀವು ಯಾಕೆ ಇದನ್ನು ಹಾಕ್ತಿದ್ರು ಕೆಮಿಕಲ್ ಅಂತ. ನಾವು ಅಯ್ಯೋ ಈ ತಾತ ಏನು ಹೇಳ್ತಿದ್ದಾರೆ, ನಮಗೆ ಅರ್ಥ ಆಗೋಲ್ತು, ಏನಿಲ್ಲ ಏನೋ ಹೇಳ್ತಾರೆ ಬಿಡು ಅಂತಂದೇಳಿ ಸುಮ್ಮನೆ ಹ್ಞೂ ಅಂತಿದ್ವಿ. ಆಮೇಲೆ ನಿಜವಾಗ್ಲೂ ಮತ್ತೆ ಬಂದು ಹೇಳಿದಾಗ ಹೇಳ್ತಾಯಿದ್ರು ಹೌದಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ನಾವು ಈ ಪದ್ಧತಿ ಇತ್ತ ಕೆಮಿಕಲ್ ಇದ್ದಿದ್ದಿಲ್ಲ, ಯಾಕೆ ಹಿಂಗೆ ತಂತು, ಹಂಗೆ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡು ಇದು ಮಾಡಿದ್ವಿ. ಆಮೇಲೆ ಎಕ್ಸ್ಪೋಸರ್ ಕಳಿಸಿದ್ರು, ಅದರಲ್ಲಿ ನನ್ನ ಕಳಿಸಿದ್ರು. ಕೃಷಿಯಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಬಂದಿದ್ದಕ್ಕೋಸ್ಕರ ಮತ್ತು ಸಖಿ ಸಂಸ್ಥೆಯಿಂದ ಮೈಸೂರು ಆ ಕಡೆ ಚಾಮರಾಜನಗರ ಇದೆಯಲ್ಲ ಅಮೃತ ಭೂಮಿ, ಸೊ ಅಲ್ಲಿ ಕಳಿಸಿದ್ರು. ಅಲ್ಲೆಲ್ಲ ನೋಡಿದ್ವಿ, ನಾನು ನೋಡಿದೆ, ಅಂಕುಶ್ ಅಣ್ಣವರು ಬಂದಿದ್ರು ನನ್ನ ಜೊತೆ. ಅವ್ರ ಜೊತೆ ನೋಡಿದಾಗ ಅವರು ಎಲ್ಲ ಔಟ್ಸೈಡಿಂದ ಏನು ಕೊಂಡ್ಕೊಂಡು ಬರ್ತಿದ್ದಿಲ್ಲ, ಎಲ್ಲ ಗದ್ದೆಯಲ್ಲೇ ಬೆಳ್ಕೊಳ್ತಿದ್ರು. ಎಲ್ಲ ಒಂಥರ ಭಾಳ ನನಗೆ ಖುಷಿ ಅನಿಸ್ತಿತ್ತು ಎಲ್ಲ ನೋಡಿದಾಗ. ಅದು ತರಬೇತಿ ಆಯಿತು, ಎಕ್ಸ್ಪೋಸರ್ ಅದು. ಬೇರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಕರ್ಕೊಂಡೋಗಿದ್ರು. ಆ ಎಕ್ಸ್ಪೋಸರ್ಗಳು ಅಲ್ಲಿನ ಅವ್ರು ಮಾಡಿದ್ರು ಅಂತ ನಾವು ನೋಡಿದ್ದು, ನಾವು ಕೂಡ ಅವ್ರ ಜೊತೆ ಟ್ರೈನಿಂಗ್ ತೊಗೊಂಡಿದ್ದು. ನಮಗೆ ಈ ಬೀಜ ಉಪಚಾರಗಳ ಬಗ್ಗೆ, ಈ ಆಯುರ್ವೇದಿಕ್ ಗಿಡಮೂಲಿಕೆ ಇದ್ರ ಬಗ್ಗೆ, ಇದ್ರದ್ದು ಬಗ್ಗೆ ಎಲ್ಲ ಹೇಳ್ಕೊಟ್ರು, ಸಂಸ್ಥೆಯಿಂದನೇ ಟ್ರೈನಿಂಗ್ ಕೊಟ್ಟರು. ಮತ್ತು ಬೇರೆ ಬೇರೆ ಇಲ್ಲಿ ನಾಗನಹಳ್ಳಿ ಆ ಕಡೆ ಎಲ್ಲ ಮಾಡೋದು ನೋಡಿದ್ವಿ ನಾವು, ನೋಡಿ ಆದ್ಮೇಲೆ ನಾವು ಮಾಡಬೇಕಂತಂದೇಳಿ ಅನಿಸ್ತು. ಮತ್ತು ಇದನ್ನು ಕಂಟಿನ್ಯೂ ಮಾಡಿದೆ. ಈಗ ಈ ಸಾವಯವ ಕೃಷಿಗೆ ಯಾವುದೇ ಬೆಳೆಗೆ ಏನಾದರೂ ಕೀಟಗಳು ಬಾಧೆಗಳು ಬಂತು ಅಂದರೆ ಯಾವ ರೀತಿ ಔಷಧಿಗಳನ್ನು ನೀವು ಸಿದ್ಧ ಮಾಡ್ಕೊಳ್ತೀರಿ? ಈಗ ರಾಸಾಯನಿಕ ಕೃಷಿ ಮಾಡೋರೆಲ್ಲ ಅಂಗಡಿಗೆ ಹೋಗಿ ಅದು ಇದು ತಂದು ಹಾಕಿಬಿಡ್ತಾರೆ, ಆದರೆ ನೀವು ಹೇಗೆ ಮಾಡ್ತೀರಿ, ಏನು ಮಾಡ್ತೀರಿ? ನಾವೇನಿಲ್ಲ, ನಾವೇ ಸ್ವಂತ ರೆಡಿ ಮಾಡ್ಕೊಳ್ತೀವಿ. ಯಾಕಂದರೆ ನಮ್ಮ ಸುಸ್ಥಿರ ಸಮಗ್ರ ಮಿಶ್ರ ಬೆಳೆ ಬೇಸಾಯ, ಅದಕ್ಕೋಸ್ಕರ ನಮ್ಮದು ಕಾನ್ಸೆಪ್ಟು ಔಟ್ಸೈಡಿಂದ ಏನು ಬರಬಾರ್ದು, ಪ್ರಕೃತಿಯಿಂದ ಏನು ಸಿಗುತ್ತೆ ಅದನ್ನು ತೊಗೊಂಡು ನಾವು ಮಾಡ್ಬೋದು. ಆ ಕಾನ್ಸೆಪ್ಟ್ ಇರೋದ್ರಿಂದ ನಾವು ಸಂಸ್ಥೆಯಿಂದ ನಮಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ನಾವು ಅವ್ರು ಹೇಳ್ದಂಗೆ ಎಷ್ಟೆಷ್ಟು ಐಟಮು ಏನೇನಂತಂದೇಳಿ ನಾವು ಎಲೆ ತಪ್ಪಲ ಇವನ್ನೆಲ್ಲ ಕಿತ್ಕೊಂಡು ಬಂದು ಗೋಮೂತ್ರ ಇದನ್ನೆಲ್ಲ ಇದು ಮಾಡ್ಕೊಂಡು ನಾವೇ ಅದು ಯಾವ ಮೆಥಡ್ ಇದೆ ಆ ಮೆಥಡ್ನಲ್ಲಿ ಮಾಡಿಕೊಂಡು ಔಷಧಿನ. ನೀವು ಎಷ್ಟು ದ್ರಾವಣಗಳನ್ನು ತಯಾರು ಮಾಡುವುದನ್ನು ಕಲ್ತಿದ್ದೀರಿ? ನಾವೊಂದು 5-6 ಥರದ್ದು ದ್ರಾವಣ ಮಾಡೋದು ಕಲ್ತಿದ್ದೀವಿ. ಈಗ ಈ ದ್ರಾವಣಗಳಿಗೆ ಯಾವ್ಯಾವ ಸಸ್ಯಗಳನ್ನು ನೀವು ಬಳಕೆ ಮಾಡ್ಕೊಳ್ತೀರಿ? ಗಂಟೆ ಎಲೆ ಅಂತ ಬರುತ್ತೆ, ಗಂಟೆ ಎಲೆ, ಆಮೇಲೆ ಆಲೋವೆರಾ, ಆಮೇಲೆ ಬೇವಿನ ತಪ್ಪಲ, ಆಮೇಲೆ ಸೀತಾಫಲ ಇದ್ರದ್ದು, ಆಮೇಲೆ ನೀರೆಳೆದು ಎಕ್ಕೆದು, ಆಮೇಲೆ ಲ್ಯಾಂಟಿನ್ ತಪ್ಪಲ ಅಂತ ಬರುತ್ತೆ ಅದು. ಸೊ ಈ ಥರದ ಐಟಮ್ ಎಲ್ಲ ನಾವು. ಈಗ ನೀವು ದ್ರಾವಣಗಳನ್ನು ಮಾಡ್ತಿರಲ್ವಾ, ಈಗ ಯಾವ್ಯಾವ ಥರದ ದ್ರಾವಣಗಳನ್ನು ಮಾಡ್ತಿದ್ರೆ ಯಾವುದಕ್ಕೆ ಬಳಕೆ ಆಗುತ್ತೆ ಅದು? ಮೊದಲನೇದಾಗಿ ಬೀಜಾಮೃತ ಮಾಡ್ತೀವಿ, ಬೀಜೋಪಚಾರದ ಬಗ್ಗೆ ಬೀಜನೆಲ್ಲ ಇದು ಮಾಡಿ ಅದು ಮಣ್ಣು ಮತ್ತು ಸಗಣಿ ಗೋಮೂತ್ರ ಮತ್ತು ಇದನ್ನೆಲ್ಲ ತೊಗೊಂಡು ಬೀಜೋಪಚಾರ ಅದನ್ನು ಸ್ವಲ್ಪ ನೆನೆ ಹಾಕಿ ತೆಗಿತಾ ಇದ್ವಿ, ಅದು ಬೀಜಾಮೃತ. ಅದು ಏನಂತಂದ್ರೆ ಬೀಜಗಳ ಉಪಚಾರ, ಬೀಜ ಜೊಳ್ಳಿರೋ ಯಾವಾದ್ರೂ ಹೋಗೋದು ಅದನ್ನ ತೆಗೆದಾಕ್ಬೇಕು. ಆಮೇಲೆ ಜೀವಾಮೃತ ಅಂತ ಮಾಡ್ತಿದ್ವಿ, ಸಸ್ಯಗಳು ಸಮೃದ್ಧವಾಗಿ ಫಲವತ್ತತೆಯಿಂದ ನಡೆಯೋದಕ್ಕೆ ಮತ್ತು ಬಡ್ಡೆ ಎಲ್ಲ ಬೇಯಿಸೋದು ಅದು ಜೀವಾಮೃತ. ಅದಾದ ನಂತರ ಲೋಳೆಯ ರಸ ಮತ್ತು ಬ್ಯಾಟ್ರಿ ಹೂವು ಅದನ್ನ ಬಳಸ್ಕೊಂಡು ಹುಳ ಬೀಳ್ತವೆ, ಸುಳಿ ಹುಳ ಮತ್ತು ಈ ಏನು ಮೇಲೆ ಚುಕ್ಕಿ ಚುಕ್ಕಿ ಆ ರೀತಿ ಕಾಣ್ತಾವೆ ವೈಟ್ ಥರ, ಸೊ ಅದನ್ನು ಎದುರಿಸೋಕೆ ಈ ಲೋಳೆ ರಸ ಮತ್ತು ಬ್ಯಾಟ್ರಿ ಹೂವನ್ನ ಬಳಸ್ಕೊಳ್ತಾ ಇದ್ವಿ. ಗಂಟೆ ಅದೊಂಥರ ಬ್ಯಾಟ್ರಿ ಥರ ಇರುತ್ತಲ್ಲ ಅದನ್ನ ಗಂಟೆ ಮೇಲೆ ಅದನ್ನ ಇದು ಮಾಡ್ಕೊಳ್ತಾ ಇದ್ವಿ. ಸೊ ಅದನ್ನೇನು ಹೆಂಗೆ ಅದನ್ನ ತಯಾರು ಮಾಡೋದು ಹೆಂಗೆ? ಅದನ್ನೇನಿಲ್ಲ, ಲೋಳೆ ರಸ ತಗೊಳ್ತಿದ್ವಿ ಒಂದು 5 ಕೆಜಿ, ಆಮೇಲೆ ಒಂದು 5 ಕೆಜಿ ಇದು ಗಂಟೆಯಲ್ಲೇ ತಗೊಳ್ತಾ ಇದ್ವಿ. ಅದನ್ನ ತಗೊಂಡು ನಾರ್ಮಲ್ ಆಗಿ 200 ಲೀಟರ್ ನೀರಿನಲ್ಲಿ ಅದನ್ನ ನೆನೆ ಹಾಕಿ ಇದು ಮಾಡ್ತಾ ಇದ್ವಿ. ಕುದಿಸ್ಬೇಕಾ ಅಥವಾ ಹಾಗೆ? ಏನಿಲ್ಲ, ಡ್ರಮ್ ನಲ್ಲಿ ಹಾಕಿ ಕಲಸಿ ಏನಿಲ್ಲ, ನಾರ್ಮಲ್ ಆಗಿ ಒಂದು 20 ದಿನ ಬಿಡ್ತಿದ್ವಿ, 15-20 ದಿನ ಬಿಡ್ತಿದ್ವಿ. ಸ್ಟ್ರಾಂಗ್ ಇರ್ತಿತ್ತು ಅದು. ನಾವು ಮಾಡ್ತಿರೋದು ಅಂಗಡಿಯಲ್ಲಿ ತರ್ತಾರಲ್ಲ, ಅದಕ್ಕಿಂತ ಭಾಳ ಸ್ಟ್ರಾಂಗ್ ಇರುತ್ತೆ. ಪ್ರಕೃತಿಯಿಂದ ನಾವು ತಗೊಳ್ಳೋದು ಏನೇ ಇರಲಿ ಅದು ಭಾಳ ಎಫೆಕ್ಟಿವ್ ಆಗಿರುತ್ತೆ. ಹೊರಗಡೆ ತಗೊಳ್ಳೋದು ಅದು ಕೃತವಾಗಿ ಸ್ವಲ್ಪ ಅಷ್ಟೇ, ಅದ್ರ ಪವರ್ ಇರೋ ತಗೊಂಡು ಇರುತ್ತೆ ಆಮೇಲೆ ಹೋಗುತ್ತೆ. ಇದು ಹಂಗಲ್ಲ, ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಹಂಗಾಗಿ ಇದನ್ನ ಮಾಡ್ಕೊಳ್ತಾ ಈ ಗಂಟೆ ಎಲೆ ಮತ್ತು ಅಲೋವೆರಾದ ದ್ರಾವಣ ತಯಾರು ಮಾಡ್ತಿರಲ್ಲ, ಯಾವ ತರದ ಸಮಸ್ಯೆಗೆ ಅದು ಬಳಕೆ ಆಗುತ್ತೆ? ಅದೇ ಹೇಳಿದ್ದೇನಲ್ಲ ನಾನು, ಸುಳಿ ಮೇಲೆ ಹುಳ ಬೀಳುತ್ತೆ, ಸುಳಿ ಸುಳಿ ಮೇಲೆ ಒಳಗಡೆ, ಆಮೇಲೆ ಮೇಲೆ ವೈಟ್ ವೈಟ್ ವೈಟ್ ವೈಟ್ ಥರ ಸಣ್ಣ ಸಣ್ಣ ಹುಳ ಕುಂದಿರುತ್ತೆ ಅದು, ಆಮೇಲೆ ರೆಕ್ಕೆ ಹುಳು ಸಾಯಂಕಾಲ ಗಾಡಿ ತೊಗೊಂಡು ಹೋಗ್ಬೇಕಾದಾಗ ನಮ್ಮ ಕಣ್ಣಿಗೆಲ್ಲ ಬಡಿತಾ ಇರ್ತಾವಲ್ಲ, ಸೊ ಅಂಥ ಹುಳುಗಳಿಗೆ ಅಂತ ಎಲ್ಲ ಹುಳುಗಳಿಗೆ ನಿಯಂತ್ರಣಕ್ಕೆ ಬರ್ತದೆ. ಹಾಂ, ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಈ ಸಸ್ಯಗಳು ಹೂ ಬಿಡೋಕ್ಕಿಂತ ಮುಂಚೆ ಅಥವಾ ಹೂ ಬಿಡೋ ಸಂದರ್ಭದಲ್ಲಿ ಸಮಸ್ಯೆಗಳು ಬರ್ತಾ ಇರ್ತವೆ, ಅಂಥದಕ್ಕೆ ಯಾವ ಥರದ ದ್ರಾವಣಗಳನ್ನು ರೆಡಿ ಮಾಡ್ಕೊಳ್ತೀರಿ? ಸೊ ಸಸ್ಯಗಳು ಹೂ ಬಿಡೋಕ್ಕಿಂತ ಮುಂಚೆಗೆ ನಾವು ಒಂದು NY ದ್ರಾವಣ ಅಂತ ಮಾಡ್ತಿದ್ವಿ, ಮತ್ತು ಈಗ ಇನ್ನೊಂದು ಮಾಡ್ತಾ ಇದ್ವಿ, ಅದು GH ಏನೋ ಇರಬೇಕು ಅದಕ್ಕೆ. ಸೊ ಆ ದ್ರಾವಣ ಮಾಡ್ತಾ ಇದ್ವಿ, ಅದು ಮುಖ್ಯವಾಗಿ ಭಾಳ ಕೆಲಸ ಮಾಡುತ್ತೆ. ಅಂದರೆ ಹೂ ಬಿಡೋಕ್ಕಿಂತ ಮುಂಚೆಗೆ ಇದು ಮಾಡಬೇಕು ಎಲ್ಲ ಥರದ ರೋಗಗಳು. ಸೊ ಅದಕ್ಕೆ ಏನಿಲ್ಲ, ನಾವು ಒಂದು 5 kg ಲ್ಯಾಂಟಿನ್ ತಪ್ಪಲ ಅಂತ ಬರುತ್ತೆ. ಲ್ಯಾಂಟಿನ್ ಅಂತ ಅಂದ್ರೆ ಅದು ಸಣ್ಣ ಹೂವು ತರದ್ದು, ಒಂದ್ 2 kg ಬೇವು, ಒಂದ್ 2 kg ಸೀತಾಫಲ, ಒಂದ್ 2 kg ನೇರಳೆ, ಆಮೇಲೆ 2 kg ಎಕ್ಕೆ, 5 liter ಗೋಮೂತ್ರ. ಸೊ ಇದನ್ನೆಲ್ಲ ತಗೊಂಡು ಒಂದ್ ದೊಡ್ಡ ಗುಂಡಾಲಿಯಲ್ಲಿ ಅಥವಾ ಇನ್ನೇನೋ ಇದ್ರಲ್ಲಿ ಕುದಿಸ್ತೀವಿ, ಮಡಿಕೆಯಲ್ಲಿ ಕುದಿಸಿ ಅದು 5 kg ಬರಬೇಕು. ಅಷ್ಟೆಲ್ಲ ಐಟಮ್ನ ಹಾಕಿ ಆದ್ಮೇಲೆ ಅದು ಕುದ್ದು ಕುದ್ದು ಕುದ್ದು ಕುದ್ದು 5 liter ಆಗ್ಬೇಕು. ಸೊ ಅದು ತಗೊಂಡಿಟ್ಕೊಂಡಿದ್ದು ನಮಗೆ 5 ವರ್ಷಕ್ಕೆ ತಕ್ಕಂಡು ಬಳಕೆಗೆ ಬರುತ್ತೆ. ಅದು ಭಾಳ ಸ್ಟ್ರಾಂಗು, ಮಿನಿಮಮ್ ಜಸ್ಟ್ 20 ml, 20 ml ಒಂದು ಏನು ಟ್ಯಾಂಕ್ ಎಣ್ಣೆ ಹೊಡಿತಾರಲ್ಲ, ಆ ಟ್ಯಾಂಕ್ ತುಂಬ ನೀರು ತುಂಬಿಕೊಂಡು 20 ml ಇದನ್ನ ಹಾಕ್ಕೊಂಡು ಹೊಡಿಬೇಕು. ಎಷ್ಟು ಸ್ಟ್ರಾಂಗ್ ಅಂತಂದರೆ ಅದು ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಬೆಳೆ ಸುಟ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಅದು. ಸೊ GN ಏನೋ ಇರಬೇಕು ಅದು. ಸೊ ಆ ದ್ರಾವಣನ ನಾವು ಯೂಸ್ ಮಾಡ್ಕೊಳ್ತೀವಿ ಎಲ್ಲ ಥರದ ರೋಗಗಳಿಗೆ. ಅದನ್ನೆಲ್ಲ ನೀವೇ ತಯಾರು ಮಾಡೋದು ಕಲ್ತಿದ್ದೀರಾ? ನಾವೇ ಮಾಡ್ತೀವಿ, ನಾವೇ ಸ್ವಂತ ಮನೆಯಲ್ಲಿ ಎಲ್ಲ ನಾವೇ ರುಬ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡ್ತೀವಿ. ಈಗ ಭೂಮಿಗೆ ಅಂದರೆ ಮಣ್ಣು ಸತುವಿನಿಂದ ಕೂಡಿರಬೇಕು ಅಂದರೆ ಅದಕ್ಕೆ ಏನು ಕೊಡ್ತೀರಿ ನೀವು ಸಾವಯವ? ಅದಕ್ಕೆ ಡಿಕಂಪೋಸರ್ ಅಂತ ಕೊಡ್ತೀವಿ, ಅಂದರೆ ಪುನಶ್ಚೇತನ, ಮಣ್ಣಿನ ಅಭಿವೃದ್ಧಿ ಇದು ಮಾಡುವಂಥದ್ದು. ಸೊ ಅದಕ್ಕೆ ಮುಖ್ಯವಾಗಿ ಡಿಕಂಪೋಸರ್ನ ಬಳಸ್ಕೊಳ್ತೀವಿ. ಅದು ಗೋಮೂತ್ರದಿಂದ ಬಂದಿರುವಂಥದ್ದು ಸೂಕ್ಷ್ಮಾಣದ್ರಿಂದ ತೆಗೆದಿರ್ತಾರೆ. ಸೊ ಅದು ಮಿನಿಮಮ್ 10 gram ಇರುತ್ತೆ. ಆ 10 gram ತಗೊಂಡು 200 liter ನೀರು ಬ್ಯಾರಲ್ ಇರುತ್ತಲ್ಲ ಅದಕ್ಕೆ ಒಂದು 20 liter ನಾವು ಹಾಕೊಂಡು, ಸೊ ಅದನ್ನು ಹಾಕ್ತೀವಿ. ಮತ್ತು ಬೆಲ್ಲ ಹಾಕ್ತೀವಿ, ಬೆಲ್ಲ ನಮಗೆ ಎಷ್ಟು ಬೇಗ ಸ್ಟಕ್ ಕೊಡ್ತೀವಿ. ಅಂದರೆ ಬೆಲ್ಲನ ಹೊರಗಡೆ ಇದು ಮಾಡ್ತಾರಲ್ಲ, ಇವಾಗೆಲ್ಲ ರಾಸಾಯನಿಕ ಬೆಲ್ಲ ಮಾಡ್ತಾ ಇದ್ದಾರೆ, ಅದು ಅಲ್ಲ, ನಾವು ಸಂಸ್ಥೆ ನೆರವಿನಿಂದ ಸಾವಯವ ಬೆಲ್ಲ ಪಡ್ಕೊಳ್ತೀವಿ. ಅದು ಒಂದು 10 kg ಹಾಕಿದ್ರೂ ಚೆನ್ನಾಗಿ, ಆ ಬೆಲ್ಲ ಸಾವಯವ ಬೆಲ್ಲ ಎಷ್ಟು ಹಾಕಿದ್ರು ಕೂಡ ಅಷ್ಟು ಒಳ್ಳೆಯದು. ಅದು ಹಾಕಿದ್ಗಟ್ಲೆ ಏನಾಗುತ್ತೆ ಅಂದರೆ ಭೂಮಿಯಲ್ಲಿ ಅಲ್ಲಲ್ಲಿ ಇರುವೆಗಳು ತೂತ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಂಗಾದಾಗ ಭೂಮಿ ಫಲವತ್ತದೆ ಐತೆ ಅಂತ ಅರ್ಥ. ಸೊ ಅದಕ್ಕೂ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಈಗ ವೆಂಕಟೇಶ್ ಅವರೇ, ಈಗ ನಿಮ್ಮ ಯುವಕರ ಬಳಗದಿಂದ ಒಂದು ಸಂಘಟಿತರಾಗಿ ಕೃಷಿ ಮಾಡ್ತಿರೋದು ಇದು ಮೊದಲ ಅನುಭವ, ಈ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ಇದು ಮೊದಲನೇ ಅನುಭವ, ಸಾವಯವ ಕೃಷಿಗೆ ಹೆಜ್ಜೆ ಇಟ್ಟಿದ್ವಿ. ಸೊ ಇದು ಮೊದಲನೇ ಅನುಭವಕ್ಕಿಂತ ಇದು ನಮ್ಮ ಜೀವನದ ಮುಂದಿನ ನಡೆ, ಇದು ಸಾವಯವ ಕೃಷಿ ಕಡೆ ನಮ್ಮ ಮುಂದಿನ ಜೀವನದ ನಡೆ ಇರುತ್ತೆ. ನಮ್ಮ ಎಲ್ಲ ಯುವ ಬಳಗದವರಿಂದ ನಾವು ಇದನ್ನ ಒಂದು ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಹೋಗ್ತಾ ಇದ್ವಿ, ಬದುಕು ನಮ್ದು ಇಲ್ಲಿದೆ ಅಂತಂದೇಳಿ. ಆಮೇಲೆ ನಾವೇನೋ ಉತ್ಸಾಹನ ಕಳ್ಕೊಳ್ಳಲ್ಲ, ಬೆಳೆ ಇನ್ನೂ ಬಂದಿಲ್ಲ ಇದಾಗಿಲ್ಲ ಅಂತೇಳಿ, ಯಾಕಂದ್ರೆ ಬೆಳೆ ಬರಲ್ಲ. ಮೊದಲ ಇಷ್ಟು ದಿನ ಭೂಮಿ ಇದು ಮಾಡಿದ್ವಿ, ಅದನ್ನ ಮಿನಿಮಮ್ 3 ವರ್ಷ ಬೇಕು ಒಂದು ಭೂಮಿ ರೆಕವರ್ ಆಗ್ಬೇಕಂದ್ರೆ. ಸಾವಯವ ಕೃಷಿ ಕಡೆ ನಾವು ಮಾಡ್ತೀವಿ, ಇದು ನಮ್ಮ ಜೀವನದ ಒಂದು ಭಾಗ ಆಗಿ ತಗೊಳ್ತೀವಿ ಸಾವಯವ ಕೃಷಿನ. ಅದು ಶಿಕ್ಷಣದ ಜೊತೆಗೆ ಕೂಡ ಇದು ನಮ್ಮ ಜೀವನದ ಭಾಗ ಅಂತ ತಿಳ್ಕೊಂಡು ನಾವು ಜೀವನನ ಮುಂದುವರಿಸ್ತೀವಿ. ಒಳ್ಳೇದು ವೆಂಕಟೇಶ್, ಉತ್ಸಾಹಿ ಯುವಕರಾಗಿ ಮತ್ತು ಸಂಘಟಿತರಾಗಿ ಕೃಷಿಯನ್ನ ಮಾಡ್ತಾ ನಿಮ್ಮ ಈ ಸಾವಯವ ಕೃಷಿಯ ಅನುಭವಗಳನ್ನ ಈಗ ಆರಂಭ ಮಾಡಿದಿರಿ, ಯಶಸ್ವಿಯಾಗಲಿ ಅಂತ ಆಶಿಸ್ತಾ ನಮ್ಮ ಆಕಾಶವಾಣಿ ನಮ್ಮ ಎಲ್ಲ ರೈತ ಬಂಧುವರ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಚಟುವಟಿಕೆ ಕುರಿತು ಶ್ರೀ ಹೆಚ್ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೃಷಿ ಗೀತೆಗಳನ್ನು. ಅನಂತ ಶಕ್ತಿಯ ಮೂಲವಾಗಿ ಮರಗಳಲಿಹುದು ಇಂಧನ, ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ, ಈ ದಿನ, ಈ ದಿನ, ಈ ದಿನ. ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ, ಶುದ್ಧ ಶಕ್ತಿಯ

ರೈತ ಬಾಂಧವರೇ, ಇನ್ನು ಹೊತ್ತಾಯ್ತು. ಇಂದಿನ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನೀವು ಕೃಷಿ ಚಟುವಟಿಕೆ ಕುರಿತು ಶ್ರೀ ಹೆಚ್ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಹಾಗೂ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೃಷಿ ಗೀತೆಗಳನ್ನು ಸಹ ಕೇಳಿದಿರಿ. ಇನ್ನು ನಾಳಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಕೃಷಿ ಮತ್ತು ಅರಣ್ಯ ಕೃಷಿ ಕುರಿತು ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಮಾರುತಿ ಅವರೊಂದಿಗೆ ಸಂದರ್ಶನದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ